ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭೂಕಂಪ ಆತೆ ಹೀ ಹೋ ಸಕೆ ತೋ ಖುಲಿ ಜಗೆ ಮೇ ಜಾವ್ ಔರ್ ಅಗರ್ ನಾ ಜಾ ಪಾವ್ ತೋ ಜಲ್ದಿ ಸೇ ಕಿಸಿ ಟೇಬಲ್ ಯಾ ಠೋಸ್ ಚೀಜ್ ಕೇ ನೀಚೆ ಝುಕೋ, ಸರ್ ಕೋ ಢಕೋ, ಕಿಸಿ ಚೀಜ್ ಕೋ ಮಜಬೂತಿ ಸೇ ಪಕಡೋ, ಯಾ ಕಮರೆ ಕೇ ಕೋನೆ ಮೇ ಸರ್ ಢಕ್ ಕೇ ಖಡೆ ಹೋ ಜಾವ್. ಆಪ್ ಭೀ ಭೂಕಂಪ ಸೇ ಬಚನಾ ಸೀಖಿಯೇ, ತಯಾರಿ ಮೇ ಹೈ ಸಮಜ್ದಾರಿ. ಆಪ್ಕೇ ಹಿತ್ ಮೇ ತತ್ಪರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಭಾರತ ಸರ್ಕಾರ. ಈಗ ಕೇಳಿ ಡಾಕ್ಟರ್ ಎ.ಎನ್. ಬಗಲಿ ಅವರೊಂದಿಗೆ ಖುಷ್ಕಿ ತೋಟಗಾರಿಕೆ ಕುರಿತು ಮಾತುಕತೆ. ಕಿಸಾನ್ ವಾಣಿ ಕೇಳ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇರುವುದು ತಮಗೆಲ್ಲ ಗೊತ್ತಿದ್ದ ವಿಷಯ. ಇಂಥ ಒಂದು ಮಳೆಗಾಲದಲ್ಲಿ ನಾವು ಯಾವ ರೀತಿ ಬೆಳೆಯನ್ನು ಬೆಳಿಬೇಕು, ಯಾವ ಬೆಳೆ ಬೆಳೆದರೆ ಸೂಕ್ತ, ತೋಟಗಾರಿಕೆ ಬೆಳೆ ಬೆಳಿಬೋದಾ, ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಯಾವ ರೀತಿ ನಾವು ಬೆಳಿಬೇಕು, ನಾವು ನೀರಾವರಿ ಅಲ್ಲದೆ ಮಳೆಯಾಶ್ರಿತವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯನಾ, ಹಾಗಾದರೆ ಯಾವ ಬೆಳೆಗಳು ಬೆಳಿಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದು ನಮ್ಮ ಸ್ಟುಡಿಯೋದಲ್ಲಿ ಲಭ್ಯವಿದ್ದಾರೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗ ಪ್ರಾಧ್ಯಾಪಕರಾದ ಡಾಕ್ಟರ್ ಎ.ಎನ್. ಬಗಲಿ ಅವರು. ಡಾಕ್ಟರ್ ಎ.ಎನ್. ಬಗಲಿ ಅವರೇ, ತಮಗೆ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗೇನು ತಾವು ಈ ಖುಷ್ಕಿ ತೋಟಗಾರಿಕೆ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಖುಷ್ಕಿ ತೋಟಗಾರಿಕೆ ಅಂದ್ರೇನು, ಅದರದ್ದು ಎಷ್ಟು ಬಗೆಗಳದಾವ ಅಂದರೆ? ಈ ಖುಷ್ಕಿ ತೋಟಗಾರಿಕೆ ಅಂದ್ರೇನು ಅಂತ ಹೇಳಬೇಕು ಅಂತಂದರೆ, ಇದರಲ್ಲಿ ಪ್ರಮುಖವಾಗಿ ಮಳೆಯನ್ನಾಧರಿಸಿ ಮತ್ತು ಮಳೆಯ ಹಂಚಿಕೆಯನ್ನು ಆಧರಿಸಿ ನಾವು ಮೂರು ಬಗೆಯ ಖುಷ್ಕಿ ತೋಟಗಾರಿಕೆ ಅಂತ ಹೇಳ್ತೀವಿ. ಖುಷ್ಕಿ ತೋಟಗಾರಿಕೆ ಅಂತಂದರೆ ಮೊದಲನೇ ಮಾತು ಹೇಳಬೇಕಂತಂದರೆ, ನೀರಾವರಿ ಸೌಲಭ್ಯ ಇಲ್ಲದೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಖುಷ್ಕಿ ತೋಟಗಾರಿಕೆ ಅಥವಾ ಒಣ ಮಳೆ ಆಶ್ರಿತ ತೋಟಗಾರಿಕೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಳೆ ಪ್ರಮಾಣವನ್ನು ಆಧರಿಸಿ ಪ್ರಮುಖವಾಗಿ ಮೂರು ಖುಷ್ಕಿ ತೋಟಗಾರಿಕೆಗಳಂಥ ಪದ್ಧತಿಗಳಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲನೇದಾಗಿ ಖುಷ್ಕಿ ತೋಟಗಾರಿಕೆ ಅಂತ ಹೇಳ್ತೀವಿ. ಇಲ್ಲಿ ವಾರ್ಷಿಕ ಸರಾಸರಿ ಮಳೆ 750 mm ಕಡಿಮೆ ಇರ್ತದೆ. ಆನಂತರ ಇಲ್ಲಿ ಬೆಳೆ ಪರಿಸ್ಥಿತಿ ಹೆಂಗಿರ್ತದೆ ಅಂದರೆ, ಬೆಳೆ ಬೆಳೆಯುವ ಹಂತದಲ್ಲಿ ಅಕಸ್ಮಾತಾಗಿ ಡ್ರೈ ಸ್ಪೆಲ್ ಏನು ಅಂತೀವಿ, ಅಲ್ಲಿ ಒಣ ಪರಿಸ್ಥಿತಿ ಮುಂದುವರೆದ್ರೆ ಅಲ್ಲಿ ಬೆಳೆ ಫೇಲ್ ಆಗುವ ಚಾನ್ಸಸ್ ಇರ್ತದೆ. ಆನಂತರ ಇಲ್ಲಿ ಬೆಳೆ ಹೆಂಗೆ ಮಾಡಬೇಕು ಅಂತಂದರೆ, ತೇವಾಂಶವನ್ನು ಕಾಯ್ದುಕೊಳ್ಳುವ ಮೂಲಕ ಇಲ್ಲಿ ಬೆಳೆಗಳನ್ನು ನಾವು ಬೆಳಿತೀವಿ. ಆನಂತರ ಇಲ್ಲಿ ಪರ್ಯಾಯ ಬೆಳೆ ಪದ್ಧತಿ ಅನುಸರಿಸಿ ನಾವು ಬೆಳೆಗಳನ್ನು ಮಾಡ್ತೀವಿ ಈ ಖುಷ್ಕಿ ಬೇಸಾಯದಲ್ಲಿ. ಇನ್ನು ಎರಡನೇ ಪದ್ಧತಿ ಅಂತ ಹೇಳಬೇಕಂದ್ರೆ ಅರೆ ಖುಷ್ಕಿ ತೋಟಗಾರಿಕೆ ಅಂತ ಹೇಳ್ತೀವಿ. ಇಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಿಗಿರ್ತದೆ, 750 mm ಮಿಲಿಮೀಟರ್ಗಷ್ಟು ಮಳೆ ಬರ್ತದೆ. ಇಲ್ಲಿ ಕೂಡ ನಾವು ಉತ್ತಮ ಬೆಳೆ ತಗೋಬೇಕು ಅಂತಂದ್ರೆ ತೇವಾಂಶವನ್ನು ಕಾಯ್ದುಕೊಂಡು ಬೆಳೆಗಳನ್ನು ನಾವು ಬೆಳಿತೀವಿ. ಆನಂತರ ಕಪ್ಪು ಮಣ್ಣು ಪ್ರದೇಶ ಆಗಿತ್ತು ಅಂತಂದ್ರೆ ಇಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿರೋದ್ರಿಂದ ನೀರು ಬಸಿದು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಬೆಳೆ ಮಾಡಬೇಕಾಗ್ತದೆ. ಆನಂತರ ಇಲ್ಲಿ ಬೆಳೆ ಪದ್ಧತಿಗಳನ್ನು ಅನುಸರಿಸುವುದು ಅಂತಂದ್ರೆ ಒಂದು ಅಥವಾ ಮಿಶ್ರ ಬೆಳೆ ಪದ್ಧತಿಯನ್ನು ನಾವಿಲ್ಲಿ ಅನುಸರಿಸ್ತೀವಿ. ಇನ್ನು ಮೂರನೇದಾಗಿ ಮಳೆ ಆಶ್ರಿತ ತೋಟಗಾರಿಕೆ ಅಂತ ಕರೀತಾರೆ ಸಾಮಾನ್ಯವಾಗಿ. ಸೊ ಇಲ್ಲಿ ಮಳೆ ಪ್ರಮಾಣ 1150 mm ಹೆಚ್ಚಿಗಿರ್ತದೆ. ಆನಂತರ ಹೆಚ್ಚು ತೇವಾಂಶ ಹೊಂದಿರುವ ಪ್ರದೇಶದಲ್ಲಿ, ಹ್ಯುಮಿಡ್ ಏರಿಯಾಸ್ ಅಂತ ಅಂತೀವಿ ಇಂಗ್ಲಿಷ್ ಅಲ್ಲಿ, ಸೊ ಅಂತ ಪ್ರದೇಶಗಳಲ್ಲಿ ಈ ಮಳೆ ಆಶ್ರಿತ ತೋಟಗಾರಿಕೆಯನ್ನ ಮಾಡಲಾಗ್ತಿದೆ. ಆನಂತರ ಇಲ್ಲಿ ಬೆಳೆ ಪದ್ಧತಿ ಅನುಸರಿಸುವುದು ಅಂತಂದ್ರೆ ಎರಡು ಅಥವಾ ಅಂತರ ಬೆಳೆ ಪದ್ಧತಿಗಳನ್ನು ಇಲ್ಲಿ ಅನುಸರಿಸಿ ಬೆಳೆಗಳನ್ನು ಮಾಡಲಾಗ್ತದೆ. ಈಗೇನು ಖುಷ್ಕಿ ತೋಟಗಾರಿಕೆ ಅಂದ್ರಲ್ರಿ, ಅದರ ಮಹತ್ವ ಏನದ ಅಂತೀರಿ? ತೋಟಗಾರಿಕೆ ಮಹತ್ವ ಈಗೇನು ನಾವು ತಿಳ್ಕೊಂಡಿವಿ ಈ ಹಿಂದೆ ಅದೇ ಮಹತ್ವ ಕುಸ್ಕಿ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಇದೆ. ಆನಂತರ ವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ಕೃಷಿ ನಮ್ಮ ದೇಶದ ಪ್ರಧಾನವಂತ ಉದ್ಯೋಗ. ಆನಂತರ ಹಳ್ಳಿಗಳ ಏಳಿಗೆ ದೇಶದ ಏಳಿಗೆ ಆಗಿದೆ. ಆನಂತರ ಇಲ್ಲಿ ತೋಟಗಾರಿಕೆಗೆ ಸಂಬಂಧ ಕೊಟ್ಟು ಹೇಳಬೇಕಂದ್ರೆ ಕೃಷಿಯ ಪ್ರಮುಖ ಅಂಗ ಅಂತಂದ್ರೆ ತೋಟಗಾರಿಕೆ. ಆನಂತರ ಈ ದೇಶದ ಒಂದು ತೋಟಗಾರಿಕೆ ಚಿತ್ರಣವನ್ನೇ ಬದಲಿಸುವಂತ ಒಂದು ಸಾಮರ್ಥ್ಯ ಈ ಕುಸ್ಕಿ ತೋಟಗಾರಿಕೆ ಇದೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಬೇಸಾಯ ಮಾಡುವಂತ ಭೂಮಿ 143 ದಶಲಕ್ಷ ಹೆಕ್ಟರ್ಗಳಷ್ಟು ಇದ್ದು ಅದರಲ್ಲಿ 101 ದಶಲಕ್ಷ ಹೆಕ್ಟರ್ಗಳಷ್ಟು ಮಳೆ ಆಶ್ರಿತ ಬೇಸಾಯ ಇದೆ. ಸೊ ಇದರಲ್ಲಿ ತೋಟಗಾರಿಕಾ ಬೆಳೆಗಳ ಪ್ರಾಮುಖ್ಯತೆ ಬಹಳ ಇದೆ. ಆನಂತರ ತೋಟಗಾರಿಕಾ ಬೆಳೆಗಳ ಒಂದು ಮಹತ್ವ ಹೇಳಬೇಕು ಅಂತಂದ್ರೆ ತೋಟಗಾರಿಕಾ ಬೆಳೆಗಳು ಆಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಹಾರ ಭದ್ರತೆ, ಪೋಷಕಾಂಶ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಒದಗಿಸೋದಲ್ಲದೇ ಲೇಬರ್ ಇಂಟೆನ್ಸಿವ್ ಬೆಳೆಗಳಾಗಿರೋದ್ರಿಂದ ಉದ್ಯೋಗವನ್ನು ಕಲ್ಪಿಸ್ತವೆ. ಆನಂತರ ವಿವಿಧ ಬೆಳೆ ಪದ್ಧತಿಗಳಲ್ಲಿ ಫಿಟ್ ಇನ್ ಆಗ್ತವೆ. ಅಂದರೆ ಕ್ರಾಪ್ ಡೈವರ್ಸಿಫಿಕೇಶನ್ ಅಲ್ಲಿ ತೋಟಗಾರಿಕಾ ಬೆಳೆಗಳ ಪಾತ್ರ ಬಹಳಷ್ಟು ದೊಡ್ಡದಿದೆ. ಆನಂತರ ಆಗಲೇ ಸ್ಥಾಪಿತವಾದಂತಹ ಕೃಷಿ ಆಧಾರಿತ ತೋಟಗಾರಿಕಾ ಆಧಾರಿತ ಉದ್ಯಮಗಳಿಗೆ ಸ್ಥಿರತೆಯನ್ನು ಒದಗಿಸುವಲ್ಲಿ ಈ ಕುಸ್ಕಿ ತೋಟಗಾರಿಕೆ ಬೆಳೆಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಈಗ ನಾವು ತೋಟಗಾರಿಕೆ ಮಾಡಬೇಕಾದ್ರೆ ಅದರಲ್ಲೂ ಕುಸ್ಕಿ ತೋಟಗಾರಿಕೆ ಮಾಡಬೇಕಾದ್ರೆ ಯಾವ ಒಂದು ಬೆಳೆಗಳು ಸೂಕ್ತ ಅಂತೀರಿ, ಮತ್ತು ಈ ಕುಸ್ಕಿ ತೋಟಗಾರಿಕೆ ಬೆಳೆಗಳಲ್ಲಿ ಎಂಥ ಒಂದು ಗುಣಲಕ್ಷಣ ಹೊಂದಿರಬೇಕಂತೀರಿ? ತೋಟಗಾರಿಕೆ ಮಹತ್ವನೇ ಇನ್ನೂ ಒಂದು ಸ್ವಲ್ಪ ಮುಂದುವರಿಸಿ ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ತೋಟಗಾರಿಕಾ ಬೆಳೆಗಳು ಈಗ ವಾರ್ಷಿಕ ಬೆಳೆಗಳಿಗೆ ಯೋಗ್ಯವಲ್ಲದ ಪ್ರದೇಶದಲ್ಲಿನೂ ಕೂಡ ಬೆಳೆಯಬಹುದು. ಆನಂತರ ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳಿಂದ ಇಳುವರಿನೂ ಕೂಡ ಹೆಚ್ಚಿಗೆ ಬರ್ತದೆ, ಅಂತ ಆದಾಯ ಕೂಡ ಹೆಚ್ಚಿಗೆ ಬರ್ತದೆ ಮತ್ತು ಗ್ಯಾರಂಟಿ ಬೆಳೆ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ಇನ್ನೊಂದು ಈ ಪ್ರಾಮುಖ್ಯತೆ ಕುಸ್ಕಿ ತೋಟಗಾರಿಕೆ ಬೆಳೆಗದು ಅಥವಾ ತೋಟಗಾರಿಕಾ ಬೆಳೆಗಳದ್ದು ಹೇಳ್ಬೇಕಂತಂದ್ರೆ ದೇಶದ ಒಟ್ಟು GDP ಗ್ರಾಸ್ ಪ್ರೊಡಕ್ಟ್ ಅಂತ ಏನು ಹೇಳ್ತೀವಿ ಅದರ ಒಂದು 30%ದಷ್ಟು ತೋಟಗಾರಿಕಾ ಬೆಳೆಗಳೇ ಕೊಡುಗೆ ಆಗಿದೆ. ಆನಂತರ ಇವತ್ತಿನ ದಿವಸ ಈ ಹೆಚ್ಚುತ್ತಿರುವ ಜನಸಂಖ್ಯೆ ಒತ್ತಡ ಮತ್ತು ಈ ಆರ್ಥಿಕ ಪರಿಸ್ಥಿತಿಗಳ ಅನುಗುಣವಾಗಿ ಇವತ್ತಿನ ದಿವಸ ನಾವೆಲ್ಲ ಇಂಟೆನ್ಸಿವ್ ಕಲ್ಟಿವೇಷನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಹಳಷ್ಟು ಹೊಸ ತಾಂತ್ರಿಕತೆಗಳನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತೀವಿ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತೀವಿ, ಪ್ರಿಸಿಷನ್ ಫಾರ್ಮಿಂಗ್ ಅಂತೀವಿ. ಸೊ ಇದು ಅಲ್ಲದೇನೂ ಕೂಡ ಹೆಚ್ಚಿನ ಒಂದು ಭೂಮಿಯನ್ನು ಬೀಳು ಭೂಮಿ, ಬಂಜರು ಭೂಮಿ ಈ ಕುಸ್ಕಿ ತೋಟಗಾರಿಕೆಯಲ್ಲಿ ನಾವು ತರಲಿಕ್ಕೆ ಈ ಕುಸ್ಕಿ ತೋಟಗಾರಿಕೆ ಬೆಳೆಗಳಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅಂದರೆ ಎಕ್ಸ್ಟೆನ್ಸಿವ್ ಕಲ್ಟಿವೇಷನ್ ಮಾಡೋಕ್ಕೆ ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಕುಸ್ಕಿ ತೋಟಗಾರಿಕೆ ಬೆಳೆಗಳ ಮಹತ್ವ ಬಹಳಷ್ಟಿದೆ. ಈಗ ಕುಸ್ಕಿ ತೋಟಗಾರಿಕೆ ಬೆಳೆಗಳು ಎಂಥ ಒಂದು ಗುಣಲಕ್ಷಣ ಹೊಂದಿರಬೇಕ್ರಿ, ಮತ್ತು ಈ ಪ್ರದೇಶಕ್ಕೆ ಅಂದ್ರೆ ವಿಜಯಪುರ ಬಾಗಲಕೋಟೆ ಜಿಲ್ಲೆಗೆ ಯಾವ ಬೆಳೆಗಳು ಹೆಚ್ಚು ಸೂಕ್ತ ಆಗ್ತವ್ರಿ? ಈ ನಮ್ಮ ಭಾಗದಲ್ಲಿ ನಾನು ಮೊದಲೇ ಹೇಳಿದಾಗೆ ಕುಸ್ಕಿ ತೋಟಗಾರಿಕೆ ನಮ್ಮಲ್ಲಿದೆ. ಅಂದರೆ ಇಲ್ಲಿ ನಮ್ಮಲ್ಲಿ ಬರುವಂಥ ಮಳೆ ಪ್ರಮಾಣ ಕಡಿಮೆ ಇದೆ, ಸುಮಾರು 500 mm ಕಡಿಮೆ ನಮ್ಮಲ್ಲಿ ಮಳೆ ಬರ್ತಿದೆ. ಆನಂತರ ಮಳೆ ದಿನಗಳು ವರ್ಷದಲ್ಲಿ ಸುಮಾರು 30 ದಿನಗಳಿವೆ. ಸೊ ಇಲ್ಲಿ ಮಳೆ ಹಂಚಿಕೆ ಸರಿ ಇಲ್ಲ. ಸೊ ಇದು ನಮ್ಮ ಭಾಗದ ಮಳೆಯ ಲಕ್ಷಣಗಳು. ಇನ್ನು ಇಂಥ ಪರಿಸ್ಥಿತಿಯಲ್ಲಿ ತೋಟಗಾರಿಕಾ ಬೆಳೆಗಳು ನಾವು ಬೆಳೆದ್ರೆ ಅವುಗಳ ಗುಣಲಕ್ಷಣ ಹೆಂಗೆ ಇರಬೇಕು ಅಂತಂದರೆ ಸಾಮಾನ್ಯವಾಗಿ ಬೆಳೆಯ ಬಹುಭಾಗ ತೇವಾಂಶ ಲಭ್ಯ ಇರುವಾಗೆ ಮುಗಿದು ಹೋಗಬೇಕು. ಆನಂತರ ಆ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಬರ ತಡೆದುಕೊಳ್ಳುವಂಥ ಒಂದು ಶಕ್ತಿ ಇರಬೇಕು. ಉದಾಹರಣೆಗೆ ಈ ಬಾರಿ ಗಿಡ ಬಗ್ಗೆ ಹೇಳಬೇಕಂತಂದ್ರೆ ಬೇಸಿಗೆಯಲ್ಲಿ ಎಲೆ ಉದುರಿಸಿ ಸುಪ್ತಾವಸ್ಥೆಗೆ ಹೋಗಿ ಅದು ಬದುಕ್ತದೆ. ಆನಂತರ ಅದೇ ರೀತಿ ಆಳವಾದ ಬೇರು ಹೊಂದಿರಬೇಕು. ಆನಂತರ ಜೀವಕೋಶಗಳಲ್ಲಿ ಹೈ ಬೌಂಡ್ ವಾಟರ್ ಇರಬೇಕು, ಉದಾಹರಣೆಗೆ ಅಂಜೂರು ಮತ್ತು ಕ್ಯಾಕ್ಟಸ್ ಅಂತ ಹೇಳ್ತೀವಿ. ಆನಂತರ ಈ ಟೊಮ್ಯಾಟೊ ಅಂದರೆ ಈ ಏರಿಯೇಷನ್ಗೆ ಏನು ತೂತಿ ಇರ್ತವೆ ಎಲೆಯಲ್ಲಿ, ಅವು ಆಳವಾಗಿರಬೇಕು. ಆನಂತರ ಎಲೆ ಮೇಲ್ಭಾಗದಲ್ಲಿ ವ್ಯಾಕ್ಸ್ ಪದರ ಇರಬೇಕು. ಆನಂತರ ಎಲೆಗಳು ಸಣ್ಣದಾಗಿರಬೇಕು. ಆನಂತರ ಇವೆಲ್ಲನೂ ಅಲ್ಲದೇ ಕನಿಷ್ಠ ಭೂಮಿಯಲ್ಲಿ, ಆಳವಲ್ಲದ ಭೂಮಿಯಲ್ಲಿ, ಕಲ್ಲು ದಿನ್ನೆಗಳಿಂದ ಕೂಡಿದ ಭೂಮಿಯಲ್ಲಿ ಒಂದು ಬೆಳೆದು ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂಥ ಹಣ್ಣಿನ ಗಿಡಗಳನ್ನು ಭಾಳ ಸೂಕ್ತ ಅಂತ ಹೇಳಬೇಕಂದ್ರೆ ದಾಳಿಂಬೆ, ನೆಲ್ಲಿ, ಗೋಡಂಬಿ. ಆನಂತರ ಮಳೆಗಾಲದೊಂದಿಗೆ ಇನ್ನೊಂದು ವಿಶೇಷ ಗುಣ ಅಂತಂದರೆ ಮಳೆಗಾಲ ಶುರುವಾಗ್ತಾನೆ ಹೂ ಬಿಟ್ಟು ಕಾಯಿಯಾಗುವಂಥ ಗುಣ ಹೊಂದಿದ್ರೆ ಈ ಒಣ ಬೇಸಾಯದಲ್ಲಿ ಮಳೆ ಆಶ್ರಯ ಬೇಸಾಯದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಚೆನ್ನಾಗಿ ಬೆಳೆಯಬಹುದು. ಖುಷ್ಕಿ ತೋಟಗಾರಿಕೆಯಲ್ಲಿ ಮತ್ತು ಅರೆ ಖುಷ್ಕಿ ತೋಟಗಾರಿಕೆಯಲ್ಲಿ ನಾವು ತೇವಾಂಶವನ್ನ ಕಾಯ್ದುಕೊಂಡು ಬಿಟ್ಟು ಬೆಳೆಗಳನ್ನು ಬೆಳ್ಕೋಬಹುದು ಅಂತ ಹೇಳಿದ್ರಿ. ಈ ತೇವಾಂಶವನ್ನ ನಾವು ಕಾಯ್ದುಕೊಳ್ಬೇಕಾದ್ರೆ ಏನೇನು ಪದ್ಧತಿಗಳು ಅದಾವ್ರಿ, ಯಾವ ರೀತಿ ನಾವು ತೇವಾಂಶವನ್ನ ಕಾಯ್ದುಕೊಳ್ಬಹುದು? ಖುಷ್ಕಿ ಬೇಸಾಯದಲ್ಲಿ ಅಥವಾ ಒಣ ಮಳೆ ಆಶ್ರಿತ ಬೇಸಾಯದಲ್ಲಿ ಪ್ರಮುಖವಾಗಿ ನಾವು ಲಕ್ಷ್ಯದಲ್ಲಿ ಇಡಬೇಕಾದದ್ದು ಅಂತಂದ್ರೆ ಮಣ್ಣಿನಲ್ಲಿ ತೇವಾಂಶವನ್ನು ಯಾವ ರೀತಿ ಹಿಡಿದಿಟ್ಟುಕೊಳ್ಬೇಕು, ಆ ನಂತರ ಗಿಡದಿಂದ ಆವಿಯಾಗಿ ಹೋಗುವಂತ ನೀರನ್ನು ಯಾವ ರೀತಿ ತಡೆಗಟ್ಟಬೇಕು, ಇವು ಎರಡು ಪದ್ಧತಿಯಿಂದ ನಾವು ಬೆಳೆಯನ್ನು ಸಕ್ಸಸ್ಫುಲ್ ಆಗಿ ಬೆಳೆಯಬಹುದು. ಸೊ ಮೊದಲನೇದಾಗಿ ಮಣ್ಣಿನಲ್ಲಿ ತೇವಾಂಶವನ್ನು ಬಿದ್ದ ಮಳೆ ನೀರನ್ನು ಹೇಗೆ ಹಿಡಿದಿಟ್ಕೋಬೇಕು ಅಂತಂದ್ರೆ ಕೆಲವೊಂದು ಪಾತಿಗಳಿವೆ, ಅಂದ್ರೆ ಮಡಿ ಮಾಡುವ ಪದ್ಧತಿಗಳಿವೆ. ಸೊ ಅದರಲ್ಲಿ ಬಸಿ ಆಕಾರದ ಪದ್ಧತಿ ಅಂತ ಹೇಳ್ತೀವಿ, ವಿ ಆಕಾರದ ಪಾತಿಗಳಂತ ಹೇಳ್ತೀವಿ, ಅರ್ಧ ಚಂದ್ರಾಕೃತಿ ಪಾತಿಗಳಂತ ಹೇಳ್ತೀವಿ, ಒಳಮುಖ ಇಳಿಜಾರು ಪದ್ಧತಿ ಪಾತಿಗಳಂತ ಹೇಳ್ತೀವಿ, ದಿಬ್ಬಿಗುಂಡಿ ಸಾಲು ಮತ್ತು ತಗ್ಗುಗುಂಡಿ ಸಾಲು ಪದ್ಧತಿ. ಸೊ ಈ ರೀತಿ ಅನೇಕ ಪದ್ಧತಿಗಳನ್ನು ಒಟ್ಟಿನಲ್ಲಿ ಬಿದ್ದ ನೀರನ್ನು ಗಿಡದ ಬುಡಕ್ಕೆ ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥದ್ದು ಇವು ಮಡಿ ಪದ್ಧತಿಗಳಂತ ಹೇಳ್ತೀವಿ. ಅಂದ್ರೆ ಮಳೆ ನೀರು ಬಿದ್ದಿದ್ದು ಆಚೆ ಈಚೆ ಹೋಗದೆ ಗಿಡದ ಬುಡಕ್ಕೆ ಬರಬೇಕು, ಹಿಂಗಿ ಅಲ್ಲೇ ಸಂಗ್ರಹ ಆಗಬೇಕು. ಆ ನಂತರ ಆ ರೀತಿ ಬಿದ್ದ ನೀರು ಭೂಮಿ ಇಂಗದ ಬಳಕೆ ಆ ನೀರು ಆವಿಯಾಗಿ ಹಾರಿ ಹೋಗದಾಗೆ ಮಣ್ಣಿನ ಹೊದಿಕೆಗಳನ್ನು ಹಾಕಬೇಕು. ಸೊ ಈ ಮಣ್ಣಿನ ಹೊದಿಕೆಗಳನ್ನು ಹಾಕಲಿಕ್ಕೆ ನಾವು ಸಾವಯವ ಹೊದಿಕೆಗಳನ್ನು ಹಾಕಬಹುದು, ಹಣ್ಣಿನ ಗಿಡದ ಎಲೆಗಳನ್ನು ಹಾಕಬಹುದು, ಒಣ ಹುಲ್ಲಿನ ಹುಲ್ಲನ್ನು ಹಾಕಬಹುದು, ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆಗಳನ್ನು, ಅದರಲ್ಲಿ ಕರಿ ಪ್ಲಾಸ್ಟಿಕ್ ಹೊದಿಕೆ ಬಹಳ ಉಪಯುಕ್ತ ಅಂತ ಕಂಡುಬಂದಿದೆ. ಸೊ ಇವುಗಳನ್ನು ಹಾಕುವುದರಿಂದ ಮಣ್ಣಿನಿಂದ ಹಾರಿ ಹೋಗುವ ತೇವಾಂಶವನ್ನು ಕೂಡ ನಾವು ತಡೆಗಟ್ಟಬಹುದು. ಇನ್ನು ಗಿಡದ ಭಾಗದಿಂದ ಗಿಡದ ಎಲೆಯ ಮೂಲಕ ತೇವಾಂಶವನ್ನು ಹಾರಿ ಹೋಗದ ಹಾಗೆ ನಾವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ರೇಡಿಯೇಷನ್ ರಿಫ್ಲೆಕ್ಟೆಂಟ್ಸ್ ಅಂತ ಬರ್ತವೆ, ಅವುಗಳನ್ನು ಬಳಸ್ಬೋದು. ಸ್ಟೊಮ್ಯಾಟೊ ಮುಚ್ಚುವ ರಾಸಾಯನಿಕಗಳನ್ನು ಸಿಂಪರಣೆ ಮಾಡ್ಬೋದು. ಆನಂತರ ರಸ ಪ್ಲಾಸ್ಟಿಕ್ ಸಿಂಪರಣೆ ಮಾಡುವ ಮೂಲಕನೂ ನಾವು ಈ ಗಿಡದಿಂದ ಹಾರಿ ಹೋಗುವಂಥ ನೀರನ್ನು ತಪ್ಪಿಸಬಹುದು. ಅಂದ್ರೆ ತಾವು ಹೇಳ್ತಾ ಇರೋದು ಎಲೆ ಮೇಲೇನೆ ಒಂದು ಬೇರೆ ತರದ ಒಂದು ಪದರನ್ನ ನಿರ್ಮಾಣ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ನೀರಿನ ಹಾಳಾಗಿ ಹೋಗುವಿಕೆ, ನೀರು ಬಾಷ್ಪೀಭವನ ಆಗಿ ಹೋಗುವುದು ತಪ್ಪಿಸ್ಲಿಕ್ಕೆ ಸಾಧ್ಯ. ಮತ್ತೆ ಯಾವೆಲ್ಲ ವಿಧಾನ ಅದಾವ್ರಿ? ಸೊ ಇದನ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಈ ರೂಢಿಯಲ್ಲಿ ಪ್ರಾಕ್ಟಿಕಲ್ ಆಗಿ ರೈತರು ಬಳಸುವಂತದಂದ್ರೆ ಕೌಲಿನ್ ಅಂತ ಹೇಳಿ ಸಿಂಪರಣೆ ಮಾಡ್ತಾರೆ, 4-6% ಅಂದ್ರೆ 1 ಲೀಟರ್ ನೀರಿಗೆ 4 ml 5 ml ಹಾಕಿ ಸಿಂಪರಣೆ ಮಾಡಬಹುದು. ಇದಲ್ಲದೇ ಪ್ಯಾರಾಫಿನ್ ಅಂತೇಳಿ ಅದು ರಸ ಸಿಗುತ್ತದೆ, ಪ್ಲಾಸ್ಟಿಕ್ ರಸ, ಅದು 0.5% ದಿಂದ 1% ಸಿಂಪರಣೆ ಮಾಡಬಹುದು. ಇನ್ನು ಇನ್ನೊಂದು ಪವರ್ ಅಂತೇಳಿ ಇರ್ತದೆ, ಅದು 1.5% ಸಿಂಪರಣೆ ಮಾಡಬಹುದು. ಸೊ ಇವುಗಳಿಂದ ಗಿಡದಿಂದ ಆವಿಯಾಗಿ ಹೋಗುವಂತ ನೀರಿನ ಪ್ರಮಾಣವನ್ನು ತಗ್ಗಿಸಬಹುದು. ಇನ್ನು ಎರಡು ಪದ್ಧತಿಗಳು, ಒಂದು ಗಾಳಿಯ ತಡೆಗಳನ್ನು ನಾವು ಮಾಡಬೇಕು. ಯಾವುದೇ ಒಂದು ಹಣ್ಣಿನ ತೋಟ ಮಾಡಿದ್ರೆ ನಾವು ವಿಂಡ್ ಬ್ರೇಕ್ಸ್ ಅಂತ ಹೇಳ್ತೀವಿ. ಸೊ ಈ ಗಾಳಿ ತಡೆಗಳನ್ನು ನಾವು ಹಾಕಿದೀವಿ ಅಂತಂದ್ರೆ ಸೊ ಗಾಳಿಯ ವೇಗ ನಿಯಂತ್ರಣ ಆಗ್ತದೆ, ಆನಂತರ ಬಾಷ್ಪೀಭವನ ಇದರಿಂದ ಕಡಿಮೆ ಆಗ್ತದೆ. ಆನಂತರ ಇನ್ನೊಂದು ಅಂತಂದ್ರೆ ಲಾಸ್ಟ್ಗೆ ಅನವಶ್ಯಕವಾಗಿ ಬೆಳೆದಂತ ಕಳೆಗಳನ್ನು ನಾವು ತೆಗೆದುಹಾಕಿದ್ರೆ ನೀರು ಹಾಳಾಗಿ ಹೋಗುವುದನ್ನ ನಾವು ತಪ್ಪಿಸಬಹುದು. ಇವೆಲ್ಲವುಗಳ ಮೂಲಕ ನಾವು ನೀರನ್ನ ಮಣ್ಣಿನಲ್ಲಿ ಸಂಗ್ರಹ ಮಾಡಬಹುದು, ಗಿಡದಿಂದ ಹಾರಿ ಹೋಗುವಂತ ತೇವಾಂಶವನ್ನು ನಾವು ಕಾಪಾಡಿಕೊಳ್ಬಹುದು. ಈಗ ಖುಷ್ಕಿ ತೋಟಗಾರಿಕೆ ಒಳಗ್ರಿ ಮಿಶ್ರ ಬೆಳೆ ಮಾಡಬಹುದಾ? ಹೇಗ್ರಿ ಮಾಡಬಹುದಾದ್ರೆ ಯಾವ ರೀತಿ ಪದ್ಧತಿಗಳು ಅದಾವ್ರಿ? ಸೊ ಖುಷ್ಕಿ ತೋಟಗಾರಿಕೆಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಅತ್ಯಂತ ಅಶ್ಯೂರ್ಡ್ ಬೆಳೆ ಪದ್ಧತಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರಿಗೆ ಒಂದು ಉಪಯುಕ್ತ ಆಗಬೇಕು ಅಂತಂದರೆ ನಿಧಾನವಾಗಿ ಬೆಳೆಯುವಂಥ ಹಣ್ಣಿನ ಬೆಳೆಗಳ ಜೊತೆಗೆ ಬೇಗನೆ ಬೆಳೆದು ರೈತರಿಗೆ ಆದಾಯ ಕೊಡುವಂಥ ಹಣ್ಣಿನ ಬೆಳೆಗಳನ್ನು ಬೆಳೆಯೋದು ಅತ್ಯಂತ ಸೂಕ್ತ. ಸೊ ಈ ದಿಸೆಯಲ್ಲಿ ಒಂದೆರಡು ಉದಾಹರಣೆ ಹೇಳಬೇಕು ಅಂತಂದರೆ ಈ ಚಿಕ್ಕು ಬೆಳೆಯಲ್ಲಿ ನಾವು ದಾಳಿಂಬೆ ಗಿಡಗಳನ್ನು ಬೆಳೆಯಬಹುದು. ಅಂದರೆ 4 ದಾಳಿಂಬೆ ಗಿಡ ಅಥವಾ 4 ಬಾರೆ ಗಿಡದ ಮಧ್ಯದಲ್ಲಿ ಒಂದು ಚಿಕ್ಕು ನಾವು ಹಚ್ಚಬಹುದು. ಸೊ ಚಿಕ್ಕು ದೊಡ್ಡದಾಗಿ ಬೆಳೆ ಆಗುವ ತನಕ ಈ ಮೊದಲನೇ ವರ್ಷದಿಂದ ನಮಗೆ ಬಾರೆ ಹಣ್ಣು ಸಿಗ್ತದೆ ಮತ್ತು 2ನೇ ವರ್ಷದಿಂದ ನಮಗೆ ದಾಳಿಂಬೆ ಹಣ್ಣು ಸಿಗ್ತದೆ. ಆನಂತರ 2ನೇ ಮಿಶ್ರ ಬೆಳೆ ಅಂತಂದರೆ ಹುಣಸಿ ಮತ್ತು ಮಾವಿನ ಜೊತೆಗೆ ಪ್ಯಾರಲ್ ಹಣ್ಣು ಮಾಡಬಹುದು, ಇಲ್ಲ ಬಾರೆಹಣ್ಣು ಮಾಡಬಹುದು. ಇದು ಕೂಡ 4:1 ಪ್ರಮಾಣದಲ್ಲಿ ಮಾಡಬಹುದು. ಆನಂತರ ನೇರಳೆ ಮತ್ತು ಬೇಲ್ ಹಣ್ಣಿನ ಜೊತೆಗೆ 4 ಸೀತಾಫಲ ಹಣ್ಣಿನ ಗಿಡಗಳನ್ನು ನಾವು ಮಾಡಬಹುದು. ಆನಂತರ ಇದಲ್ಲದೆ ಹುಣಸೆ ಹಣ್ಣಿನ ಜೊತೆ ನುಗ್ಗಿನು 1:4 ಪ್ರಮಾಣದಲ್ಲಿ ನಾವು ಮಾಡಬಹುದು. ಸೊ ಇವು ಮಿಶ್ರ ಬೆಳೆಯಲ್ಲಿ ಈ ರೀತಿ ಅನೇಕ ಬೆಳೆ ಪದ್ಧತಿಗಳನ್ನು ಆಯಾ ಭಾಗದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಬಹುದು. ಈಗ ಏನು ಕುಸುಗಿ ತೋಟಗಾರಿಕೆ ಅಲ್ರಿ, ಯಾವ ಪದ್ಧತಿ ಸೂಕ್ತ ಅಂತೀರಿ? ಈಗ ತಾವು ಸಾಕಷ್ಟು ಪದ್ಧತಿಗಳು ಹೇಳಿದ್ರಿ, ಅದರಲ್ಲಿ ಯಾವ ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ಇಂಥ ಕುಸುಗಿ ತೋಟಗಾರಿಕೆಯಲ್ಲಿ ರೈತರು ಅನೇಕ ಬೇರೆ ಬೇರೆ ನರ್ಸರಿಗಳಿಂದ ಸಸಿಗಳನ್ನು ಒಯ್ದು ಕಸಿ ಮಾಡಿದ ಸಸಿಗಳನ್ನು ಅಥವಾ ಕಣ್ಣು ಕೂಡಿಸಿದ ಸಸಿಗಳನ್ನು ಒಯ್ದು ಹಚ್ಚುವ ಪದ್ಧತಿ ಇದೆ. ಆದರೆ ಈ ಒಣ ಬೇಸಾಯದಲ್ಲಿ ನೀರಿನ ಅಭಾವ ಇರುವುದರಿಂದ ಸ್ಥಳೀಯವಾಗಿ ಕಣ್ಣು ಕೂಡಿಸುವ ಮೂಲಕ ಅಥವಾ ಕಣ್ಣು ಕಸಿ ಮಾಡುವ ಮೂಲಕ ನಾವು ತೋಟ ಮಾಡಿದೀವಿ ಅಂತಂದರೆ ಆ ತೋಟ ಸಕ್ಸಸ್ಫುಲ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆನಂತರ ಇನ್ನೊಂದು, ಇಲ್ಲಿ ಗಿಡ ನೆಡಬೇಕು ಅಂತಂದರೆ ಈಗ ಜಮೀನಿನಲ್ಲಿ ಇಳಿಜಾರ 10%ಗಿಂತ ಹೆಚ್ಚಿಗೆ ಇತ್ತು ಅಂತಂದರೆ ಸಮಪಾತಳೆ ಬದುಗಳನ್ನು ಮಾಡಿ ಸಮಪಾತಳೆ ಬದುಗಳಿಗುಂಟ ಹಣ್ಣಿನ ಗಿಡ ನೆಡೋದು ಅತಿ ಸೂಕ್ತ. ಆನಂತರ ಇಂಥ ಪರಿಸ್ಥಿತಿಯಲ್ಲಿ ಒಂದು ಬೆಳೆ ಫೇಲ್ ಆದರೆ ಇನ್ನೊಂದು ಬೆಳೆ ನಮಗೆ ಆದಾಯ ತರುವಂತಾಗಲಿ ಅಂತ ಮಾಡಬೇಕು ಅಂತಂದರೆ ಬಹು ಅಂತಸ್ತಿನ ಬೆಳೆ ಪದ್ಧತಿ ಅನುಸರಿಸುವುದು ಸೂಕ್ತ. ಈ ಬಹು ಅಂತಸ್ತಿನ ಬೆಳೆ ಪದ್ಧತಿಯಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ ನೆಲ್ಲಿ ಗಿಡದಲ್ಲಿ ಬಾರಿ ಗಿಡ, ಬಾರಿ ಗಿಡದಲ್ಲಿ ಮತ್ತೆ ಬದನಿ, ಬದನಿ ಆದ ಬಳಿಕೆ ಮತ್ತೆ ನಾವು ಮುಕ್ಕುಣಿ ಅಂತ ಹೇಳ್ತೀವಿ, ಮಟ್ಕೆ ಅಂತ ಹೇಳ್ತೀವಿ. ಅಂದರೆ ಇದು ಹಾರಿಜೆಂಟಲ್ ಆಗಿ ಎಲ್ಲ ಒಂದು ಜಾಗವನ್ನು ಈ ಗಿಡಗಳಿಗೆ ಲಭ್ಯ ಆಗ್ತದೆ, ಉಪಯೋಗ ಆಗ್ತದೆ. ಆನಂತರ ಇನ್ನೊಂದು ಬೆಳೆಯ ಪದ್ಧತಿ ಅಂತ ಹೇಳಬೇಕು ಅಂದರೆ ಈಗ ನಾವು ಪ್ಲಾಂಟೇಷನ್ ಕ್ರಾಪ್ಸ್ ಅಲ್ಲಿ ಹೇಳ್ತೀವಿ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ತೆಂಗಿನ ಗಿಡದಲ್ಲಿ ಕೋಕೋ ಬೆಳೀತಾರೆ, ಅದರ ತೆಳಗಡೆ ಅರಿಶಿನ ಬೆಳೀತಾರೆ, ಅದರ ತೆಳಗೆ ಶುಂಠಿ ಬೆಳೀತಾರೆ, ಈ ರೀತಿ. ಸೊ ಎಲ್ಲ ವರ್ಟಿಕಲ್ ಸ್ಪೇಸ್ ಅನ್ನು ಉಪಯೋಗಿಸಿ ಬೆಳೆ ಮಾಡೋ ಪದ್ಧತಿ ನೆಲ್ಲಿ. ಆನಂತರ ನೆಗ್ಗೆಯಲ್ಲಿ ನುಗ್ಗಿ, ನುಗ್ಗೆಯಲ್ಲಿ ಮತ್ತೆ ಇದು ಸೆನ್ನ ಅಂತೇಳಿ ಒಂದು ಔಷಧೀಯ ಗಿಡ. ಆನಂತರ ಅದರಲ್ಲಿ ಮತ್ತೆ ನಾವು ಮುಕ್ಕುಣಿ ಬೆಳಿಬಹುದು, ಅದರಲ್ಲಿ ಕೆಳಗಡೆ ಅಂದ್ರೆ ಅತ್ಯಂತ ಗಿಡ್ಡಕ್ಕೆ ಬೆಳೆ ಅಂತಂದ್ರೆ ಜೀರಿಗೆ, ಆನಂತರ ಮಟ್ಕಿ, ಮುಕ್ಕುಣಿ, ಅದಕ್ಕಿಂತ ಎತ್ತರಂದು ಸೆನ್ನ, ಅದಕ್ಕಿಂತ ಎತ್ತರಂದು ನುಗ್ಗಿ, ನುಗ್ಗಿಕ್ಕಿಂತ ಎತ್ತರಂದು ನೆಲ್ಲಿ. ಸೊ ಈ ರೀತಿ ಎಲ್ಲ ಒಂದು ವರ್ಟಿಕಲ್ ಸ್ಪೇಸ್ ಅನ್ನ ಬೆಳೆಸಿ ತೋಟಗಾರಿಕೆ ಮಾಡಿದ್ರೆ ನಮಗೆ ಇದು ಅತ್ಯಂತ ಲಾಭದಾಯಕ ಬೆಳೆ ಪದ್ಧತಿ ಅನಿಸ್ತದೆ. ಈಗ ತಾವು ಹೇಳಿದ ಉದಾಹರಣೆ ಅಷ್ಟೇ, ಇದೇ ರೀತಿ ವಿವಿಧ ರೀತಿ ಬೆಳೆಗಳನ್ನು ಬೆಳಿಬಹುದು. ಇದು ವಿವಿಧ ಹಂತಗಳಲ್ಲಿ ಬೆಳೆಯುವುದರಿಂದ ಯಾವುದೇ ರೀತಿ ಒಂದಕ್ಕೊಂದು ಪೈಪೋಟಿ ನೀಡುವುದಿಲ್ಲ, ಒಂದಕ್ಕೊಂದು ಪೈಪೋಟಿ ನೀಡುವುದಿಲ್ಲ, ಒಂದಕ್ಕೊಂದು ಪೂರಕವಾದಂತಹ ಒಂದು ಬೆಳೆ ಪದ್ಧತಿ. ಈಗ ಸಾಕಷ್ಟು ಮಾಹಿತಿ ನೀಡಿದ್ರಿ ತಾವು. ರೈತರು ಈ ಕುಸುಗಿ ತೋಟಗಾರಿಕೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಎಲ್ಲಿ ಬಂದು ನೋಡ್ಲಿಕ್ಕೆ ಏನಾದರೂ ಸಿಗ್ತದ ಅಂತ? ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಅಂತಿದೆ. ಈ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ವಿಜಯಪುರದಲ್ಲಿ ಒಣ ಬೇಸಾಯದಲ್ಲಿ ಬೆಳೆಯುವಂತಹ ಹಣ್ಣಿನ ಬೆಳೆಗಳು ಇವೆ. ಚಿಕ್ಕು ಬೆಳೆ ಇದೆ, ಆನಂತರ ದಾಳಿಂಬೆ ಇದೆ, ಆನಂತರ ನೆಲ್ಲಿ ಇದೆ. ಸೊ ಈ ಹಣ್ಣಿನ ಗಿಡಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋ ಎಲ್ಲ ಒಂದು ಪದ್ಧತಿಗಳನ್ನು ಅಲ್ಲಿ ಅಳವಡಿಸಲಾಗಿದೆ, ಅಲ್ಲಿಗೆ ಬಂದು ತಾವು ನೋಡಬಹುದು. ಇನ್ನು ತಮ್ಮನ್ನು ಏನಾದರೂ ಭೇಟಿ ಆಗಬೇಕಾದ್ರೆ ಎಲ್ಲಿ ಬಂದು ಭೇಟಿ ಆಗಬೇಕು? ನಮಗೆ ಭೇಟಿ ಆಗಬೇಕಾದ್ರೆ ನಾನು ಕೃಷಿ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕಾ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಅಂತೇಳಿ ತೋಟಗಾರಿಕಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಬಂದು ಭೇಟಿ ಆಗಬಹುದು, ಇಲ್ಲ ಅಂತಂದ್ರೆ ಫೋನ್ ಮೂಲಕನೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಒಂದು ತಮ್ಮ ದೂರವಾಣಿ ಸಂಖ್ಯೆ ತಿಳಿಸಬಹುದ? ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದಾದ್ರೆ ನನ್ನ ಮೊಬೈಲ್ ಸಂಖ್ಯೆ 9448232412. ಇನ್ನೊಮ್ಮೆ ಹೇಳ್ರಿ ದೂರವಾಣಿ ಸಂಖ್ಯೆ. ಮೊಬೈಲ್ ಸಂಖ್ಯೆ 9448232412. ಡಾಕ್ಟರ್ ಎನ್ ಬಗ್ಲಿಯವರೇ, ತಾವು ಇಲ್ಲಿವರೆಗೆ ನಮ್ಮ ಸ್ಟುಡಿಯೋದವರಿಗೆ ಬಂದು ಈ ಕುಸುಗಿ ತೋಟಗಾರಿಕೆ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ ತಮಗೆ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ತಮಗೆ ಆತ್ಮೀಯ ನಮಸ್ಕಾರಗಳು, ಧನ್ಯವಾದ. ನಮಸ್ಕಾರ. ಇದುವರೆಗೆ ಡಾಕ್ಟರ್ ಎನ್ ಬಗ್ಲಿಯವರೊಂದಿಗೆ ಕುಸುಗಿ ತೋಟಗಾರಿಕೆ ಕುರಿತು ಮಾತುಕತೆ ಕೇಳಿದ್ರಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ, ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊತ್ತಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಅವರಿಂದ ಲಾವಣಿ ಪದಗಳು. ಜಗದಾಗ ಹುಟ್ಟಿ ಬಂದು ಏನ ಮಾಡಿವಿ, ಹೌದು ಏನ ಮಾಡ್ತೀವಿ, ಜಗದಾಗ ಹುಟ್ಟಿ ಬಂದು ಏನ ಮಾಡಿವಿ, ನಾವು ಏನ ಮಾಡ್ತೀವಿ. ಸುತ್ತಮುತ್ತ ವೈರಿ ಜನ ಕತ್ತಿ ಕವಚ ಹಿಡಿದುಕೊಂಡು ಹೊತ್ತು ಕೈ ಕೊಂಡು ಕುಳಿತಾರಪ್ಪ ಚಿತ್ತೂರಕ, ಹೊತ್ತು ಕೈ ಕೊಂಡು ಕುಳಿತಾರಪ್ಪ ಚಿತ್ತೂರಕ. ಮಲ್ಲ ಸರ್ಜ ದೊರೆಯಾಗ ಎಲ್ಲ ತಿಳಿದು ಆಳತಿದ್ದ, ಎಲ್ಲಿಂದಲೋ ವೀಧಿ ಬಂತು ಕಾಡಾಕ ಜೀವ ಬೇಡಾಕ. ಮಲ್ಲ ಸರ್ಜ ದೊರಿತಾನ ಎಲ್ಲ ತಿಳಿದು ಆಳತಿದ್ದ, ಎಲ್ಲಿಂದಲೋ ವೀಧಿ ಬಂತು ಕಾಡಾಕ ಜೀವ ಬೇಡಾಕ. ಏ ಮೋಸದಿಂದ ಮಲ್ಲ ಸರ್ಜ ಘಾಸಿಯಾಗಿ ಹೋದನಪ್ಪ, ಆಸೆ ಉಳಿಯಲಿಲ್ಲ ಅವಂಗ ಬದುಕುದಕ ಕೇಳ್ರಿ, ಆಸೆ ಉಳಿಯಲಿಲ್ಲ ಅವ ಬದುಕುದಕ. ಅರ್ಧ ಅಂಗ ಕಳೆದುಕೊಂಡ ಅರ್ಧ ಅಂಗಿ ಚೆನ್ನಮ್ಮ, ಅರ್ಧ ಆಸೆ ಪುಟ್ಟ ಪೂರ ಮಾಡುದಕ ಪತಿ ಕೂಡುದಕ. ಅರ್ಧ ಅಂಗಿ ಚೆನ್ನಮ್ಮ, ಅರ್ಧ ಆಸೆ ಪುಟ್ಟ ಪೂರ ಮಾಡುದಕ ಪತಿ ಕೂಡುದಕ. ಏ ದಿಟ್ಟತನದ ಕಿತ್ತು ರಾಣಿ ಒಟ್ಟುಗೂಡಿಸಿ ಎಲ್ಲ ಜನಕ ಪಟ್ಟಗಟ್ಟಿದಾಳು ಮರಡಿ ಶಿವಲಿಂಗಪ್ಪಗ, ಕೇಳ್ರಿ ಪಟ್ಟಗಟ್ಟಿದಾಳು ಮರಡಿ ಶಿವಲಿಂಗಪ್ಪಗ. ಗಂಡನ ಶಕ್ತಿ ನೆನೆದಾಳ ಗಂಡ ವೇಷ ಧರಿಸಾಳ, ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ ಹೌದು ನಾಶ ಮಾಡೋದಕ. ಗಂಡ ವೇಷ ಧರಿಸಾಳ ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ ಹೌದು ನಾಶ ಮಾಡಕ. ಏ ಪಿತ್ತ ನೆತ್ತಿಗೇರಿ ತಾಯಿ ಕತ್ತಿ ಕವಚ ಧರಿಸಾಳ, ಹತ್ತಿದಾಳೋ ಬತ್ತಲು ಗುದರಿ ಛಲ ಹಿಡಿದು, ಕೇಳ್ರಿ ಹತ್ತಿದಾಳೋ ಬತ್ತಲು ಗುದರಿ ಛಲ ಹಿಡಿದು. ಗುಡುಗು ಸಿಡಿದು ಹೊಡೆದಾಂಗ ನಡಗತಾವ ಭೂಮಿ ಎಲ್ಲ, ಸಿಡಿದು ಬಿತ್ತು ಚಾಕರಿ ಉಂಡ ಭೂಮಿ ಮ್ಯಾಗ ಕುದುರಿ ಕಾಲಾಗ. ಗುಡುಗು ಸಿಡಿಲು ಹೊಡೆದಂಗಾಯ್ತು ನಡಗತಾವ ಭೂಮಿ ಎಲ್ಲ, ಸಿಡಿದು ಬಿತ್ತು ಚಾಕರಿ ಉಂಡ ಭೂಮಿ ಮ್ಯಾಗ ಕುದುರಿ ಕಾಲಾಗ. ಏ ಚಂಡ ಮಾಡಿ ರುಂಡ ವೈದು ಅಂದದಿಂದ ಕಟ್ಟಿದಾರೋ, ಒಂದೇ ಸೌನೆ ನಗ್ತೈತಪ್ಪ ಅಗಸಿ ಬಾಗಿಲ, ಕೇಳ್ರಿ ಒಂದೇ ಸೌನೆ ನಗ್ತದಪ್ಪ ಅಗಸಿ ಬಾಗಿಲ. ಏ ಸೆರಸಿಕ್ಕ ಜನರೆಲ್ಲ ಕೊರ್ತಿಲ್ದ ಸಾಕಿದಾಳೋ, ಮರ್ತಿದಾಗ ಮಕ್ಕಳಿಗೆಲ್ಲ ತಾಯಿಯಾಗಿ ಹೌದು ಹಿತವಾಗಿ. ಸಿಟ್ಟಿಗೆದ್ದ ಹೊಟ್ಟಿ ಕಿಚ್ಚು ಕೊಟ್ಟಿ ಕೆಂಪು ಮಸಡಿ ಜನ, ಕೆಟ್ಟ ಆಸೆ ಹಚ್ಚಿದಾರೋ ನಮ್ಮ ಜನಕ, ಕೇಳ್ರಿ ಕೆಟ್ಟ ಆಸೆ ಹಚ್ಚಿದಾರೋ ನಮ್ಮ ಜನಕ. ಉಂಡಮನಿ ಗಳ ಎನಸು ಭಂಡ ಜನ ಕೂಡಿಕೊಂಡು, ಉಂಡಿ ಆಸೆಗಾಗಿ ಬಲಿ ಬಿದ್ದೈತಿ ಬಲ ಮುರದೈತಿ. ಏ ಯುದ್ಧ ನಡೆದ ವ್ಯಾಯದಾಗ ಕುದ್ದಿಲ್ಗೇಡಿ ಜನ ಕೂಡಿ, ಮದ್ದಿಗಳದ್ದಿ ಬೆರೆಸಿದಾರೋ ಸುದ್ದಿ ಇಲ್ದಂಗ, ಕೇಳ್ರಿ ಮದ್ದಿಗಳದ್ದಿ ಬೆರೆಸಿದಾರೋ ಸುದ್ದಿ ಇಲ್ದಂಗ. ಏ ಬಿದ್ದು ಕಿತ್ತು ಹಾಳಾಯ್ತು ಒದ್ದಿಯಾಗ್ಯ ಎಲ್ಲರ ಕಣ್ಣು, ಸುದ್ದಿ ಕೇಳಿದಾರೋ ಜನ ಸೆರೆ ಸಿಕ್ಕಿದ್ದು ತಾಯಿ ಬೋಸವಾಗಿತ್ತು. ಏ ಗಂಡುಗಲಿ ರಾಯಣ್ಣ ಉಂಡಮಾಣಿ ಋಣಕ್ಕಾಗಿ, ಗಂಡಸಾಗಿ ಹೇಳತ್ತಾನ ತಾಯಿ ಚೆನ್ನಮ್ಮಗ, ಕೇಳ್ರಿ ಗಂಡಸಾಗಿ ಹೇಳತ್ತಾನ ತಾಯಿ ಚೆನ್ನಮ್ಮಗ. ಜೀವ ವೀರು ತನಕ ತಾಯಿ ಕಾಯ್ತೀನಿ ನಿನ್ನ ಮಾನ, ಸಾಯ್ತೀನಿ ತಾಯಿ ಪಾದ ಸೇವೆ ಮಾಡಿ, ಕೇಳ್ರಿ ತಾಯ್ತೀನಿ ತಾಯಿ ಪಾದ ಸೇವೆ ಮಾಡಿ ಹಾರು ಧ್ವಜ ನೋಡಿ. ಏ ವೀರ ರಾಣಿ ಚೆನ್ನಮ್ಮಗ ಧೀರನಾದ ರಾಯಣ್ಣನ, ಮಾರಿ ನೋಡಿ ಮರಗತಾಳ ಬಂದಿ ಖಾನ್ಯಾಗ, ನೋಡ್ರಿ ಮಾರಿ ನೋಡಿ ಮರಗತಾಳ ಬಂದಿ ಖಾನ್ಯಾಗ. ಕಿತ್ತೂರ ಕೋಟಿ ಮ್ಯಾಲೆ ಧ್ವಜ ಮತ್ತೆ ಏರ್ತವೆಂದು ಮೊರ್ತೆಗೈದಿದಾಳ ರಾಣಿ ಆಸೆ ಮಾಡಿ ಹೌದು ನಾಂದಿ ಹಾಡಿ. ಕಿತ್ತೂರ ಕೋಟಿ ಮ್ಯಾಗ ಧ್ವಜ ಮತ್ತೆ ಏರ್ತವೆಂದು ಮೊರ್ತೆಗೈದಿದಾಳ ರಾಣಿ ಆಸೆ ಮಾಡಿ ಹೌದು ನಾಂದಿ ಹಾಡಿ. ಏ ಕನ್ನಡಿಗರ ವೀರ ಮಹಿಳೆ ಮುನ್ನೂಡಿ ಬರೆದು ಇಟ್ಟಾಳಪ್ಪ, ಮುನ್ನೂರು ವರ್ಷ ಮ್ಯಾಗ ಪಡೆದ ಸ್ವಾತಂತ್ರ್ಯ ಸ್ವರ್ಗದಾಗ ನಿಂತುಕೊಂಡು ಸವಾಲ ಮಾಡ್ತಾಳ ತಾಯಿ. ಏ ಸ್ವರ್ಗದಾಗ ನಿಂತುಕೊಂಡು ಸವಾಲ ಮಾಡ್ತಾಳ, ಜವಾಬ ಕೊಡ್ರಿ ನೀವು ಜೋರಿನಿಂದ ನೀವು ಮಕ್ಕಳಾಗಿ ಹೌದು ವೀರರಾಗಿ. ಏ ಜವಾನ್ರು ನಾವೆಲ್ಲ ಜವಾಬ್ ಕೊಡ್ರಿ ತಾಯಿಗೆ, ಜವಾನ್ರು ನೀವೆಲ್ಲ ಜವಾಬ್ ಕೊಡ್ರಿ ತಾಯಿಗೆ. ಜಗದಾಗ ಹುಟ್ಟಿ ಬಂದು ಏನ್ ಮಾಡಿವಿ ನಾವು, ಜಗದಾಗ ಹುಟ್ಟಿ ಬಂದು ಏನ್ ಮಾಡಿವಿ, ಹೌದು ಏನ್ ಮಾಡ್ತೀವಿ, ಹೌದು ಏನ್ ಮಾಡ್ತೀವಿ, ಹೌದು ಏನ್ ಮಾಡ್ತೀವಿ. ಏ ಸರ್ಕಾರಿ ಚಾಕರಿನ ಹಳ್ಳದಾಗ ಒಂದು ದಿನ ಜಳಕಕ್ಕ ಹೋದಾಗ ಹತ್ತಿತ ಒಳ್ಳೆ ಕದನ ಕಳೆದ ಪಂಜಿಯ ಒಗಿ ಅಂತ ಹೇಳಿದ್ದ ರಾಯಣಗ ಬಾಳಣ್ಣ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂತವ ನಮ್ಮಣ್ಣ ಏ ಬಿಟ್ಟ ಪಂಜಿಯನ್ನು ಸಿಟ್ಟಿಲ್ಲ ರಾಯಣ್ಣ ಮಾರಿ ಮ್ಯಾಗ ಒಗಿದಾನ ಕೆಟ್ಟ ಮನುಷ್ಯ ನಿನ್ನ ಪಂಜಿ ಒಗಿಯಾಕ ಅಗಸನಲ್ಲ ನಾನ ಹಠ ಇಟ್ಟ ಕುಲಕರ್ಣಿ ಕಪಟತನದಿಂದ ಮಾಡಿದ ಮೋಸವನ ಬಡವಾರ ಮನೆಯಾಗ ಬಂಟ ಹುಟ್ಟಿದಾನ ಎಂತವ ನಮ್ಮನ್ನ ಮರುದಿನ ಒಂದು ಪತ್ರವ ಬರೆದು ಕಳಿಸಿದ್ದ ರಾಯಣ್ಣನ ಹೇ ಸರದಾರ ಸುಬೇದಾರ್ಗ ಕೊಟ್ಟು ಬಾರೋ ನೀ ಸಂಪಗಾಂಗೆ ಇದನ್ನ ಹಿಡಿದ ಕತ್ತಿಡಲು ಕೈಯಾಗ ಹಿಡಿದು ಹೋದಾನೋ ರಾಯಣ್ಣ ಬಡವಾದ ಮನೆಯಾಗ ಬಂಟ ಹುಟ್ಟಿದಾನು ಎಂಥವ ನಮ್ಮಣ್ಣ ಕೊಟ್ಟ ಪಾಲು ಒಯ್ದಿಟ್ಟ ಸಂಪಗಾವಿ ಸುಬೇದಾರ್ನ ಮುಂದ ತಟ್ಟನ ಓದಿ ಸಿಟ್ಟಾಗಿ ಸುಬೇದಾರ ರಾಯಣ್ಣಗ ಹಿಡಿಸಿದ ಕೆಟ್ಟ ನಡತಿ ರಾಯ ಕೊಟ್ಟಿಲ್ಲ ನಿಮ್ಮ ಹತ್ತ ಇಟ್ಟೋಗ ಇಲ್ಲಿಂದ ಬಡವರ ಮನೆಯಾಗ ಬಂಟ ಹುಟ್ಟಿದಾನು ಎಂಥವ ನಮ್ಮಣ್ಣ ಅಪಮಾನವಾಯಿತು ರಾಯಣ್ಣಗ ಅಂದು ಜೈಲಿನಾಗ ಬಿದ್ದ ಉಪಾಯದಿಂದ ಜಾಮೀನು ಕೊಟ್ಟು ಹೊರಗೆ ತಾನು ಬಂದ ಕೋಪದಿಂದ ರಾಯ ಸುಬೇದಾರ್ಗ ಹೇಳ್ದ ಉಳ್ಕೊಳ್ಳ ಇನ್ನು ಮುಂದ ಬಡವರ ಮನೆಯಾಗ ಬಂಟ ಹುಟ್ಟಿದಾನ ಬಡವರ ಮನೆಯಾಗ ಬಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ ಇತ್ತ ಇಂಗ್ಲಿಷರ ಕೈಯಾಗ ಕುಲಕರ್ಣಿ ಕೆನ್ಸವ್ರನ್ನ ಕರೆಸಿದ ಹೊತ್ತು ಸಾಧಿಸಿ ಹತ್ತೆ ಕೊಟ್ಟೋಗು ಎಂದು ಕಲ್ಲು ಹರಿಸಿದ ಸತ್ಯವಂತರಿಗೆ ಸಾವಿರ ವಿಘ್ನಗಳು ಸುಳ್ಳಲ್ಲ ಅನ್ನೋದ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಊರಿಗೆ ರಾಯಣ್ಣ ಬಂದ ಸುದ್ದಿಯ ತಿಳ್ಕೊಂಡು ಅಂದಿನ ರಾತ್ರಿಗಿ ಯಾರು ಇಲ್ದಾಗ ಕಲ್ಲು ಹರಿಸಿದ್ದು ತನ್ನ ತಾಯಿಗಿ ಹೋರಿ ಮಾರಿ ರಾಯ ಹತ್ತೆ ತಂದು ಕೊಟ್ಟು ಕುಲಕರ್ಣಿ ಕೈಯಾಗಿ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಕಲ್ಲು ಹೇರಿದ ಮುಯ್ಯ ಇಲ್ಲೇ ತೀರ್ಸುವೆನೆಂದು ಹಿಡ್ಕೊಂಡ ಬಾಳ ನೀಗಿ ಹಲ್ಲು ಕಡಿದು ರಾಯ ಬಲ್ಲಿದ ಕತ್ತಿ ಹಿಡ್ಕೊಂಡ ತನ್ನ ಕೈಯಾಗಿ ಎಲ್ಲಾರ ಎದುರಿಗೆ ರುಂಡ ಹಾರಿಸ ಬಿದ್ದಿ ತಾಯಿಯ ಕಾಲಿಗಿ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಏ ತಕ್ಕಂತ ಮಗೆಯುವ ಬೆಳಗಾವಿ ಜಿಲ್ಲಾ ಸಂಪಗಾವಿ ತಾಲೂಕಿಗಿ ಸೊಕ್ಕು ಮುರಿಯಲು ಹೊಂಟರಾಯ ಸುಬೇದಾರ ಇದ್ದಲ್ಲಿಗಿ ತಕ್ಕ ಬುದ್ಧಿ ಕಲಿಸಬೇಕೆಂದ ಇವನು ಇಂಗ್ಲಿಷರ ಮಂದಿಗಿ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಹಿಡಿದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಹೇ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಇದುವರೆಗೆ ಕುತಪಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರವರಿಂದ ಲಾವಣಿ ಪದ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ವಾಣಿ